ಕಾರ್ಯಕ್ರಮ ಕೃಷಿರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ಮೇಘ ಸಂದೇಶ ಸರಣಿಯ 517ನೇ ಸಂಚಿಕೆ ಬಿತ್ತರಗೊಳ್ಳಲಿದೆ. ಪ್ರಸ್ತುತಪಡಿಸುತ್ತಾರೆ ಸೋಮಶೇಖರ್ ಎಸ್ ರೋಳಿ. ಮೊದಲಿಗೆ ಜಾಹೀರಾತುಗಳು. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಮೇಘ ಸಂದೇಶ ಸರಣಿಯ 517ನೇ ಸಂಚಿಕೆ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮವನ್ನ ತಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ನಮಗ ಬಹಳ ಸಂತೋಷ ಆಗ್ತಾ ಇದೆ, ಆನಂದ ಆಗ್ತಾ ಇದೆ, ಮತ್ತೆ ಬಹಳಷ್ಟು ಸಮಾಧಾನ ತೃಪ್ತಿ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರ, ಈ ಒಂದು ಆನಂದಕ್ಕೆ ಕಾರಣ ತಮಗೂ ಗೊತ್ತೇ ಅದ. ಕಳೆದ ವಾರ ನಾವು ಯಾವ ರೀತಿ ನಿರೀಕ್ಷೆ ಮಾಡಿದ್ವಿ, ಅದೇ ರೀತಿಯಾದಂತಹ ಒಂದು ವಾತಾವರಣದ ವರ್ತನೆಯನ್ನ ನಾವು ನೋಡಿದ್ವಿ. ಸಂಪೂರ್ಣವಾಗಿ ಅಲ್ಲದಿದ್ರು ಕೂಡ ಬಹುತೇಕ ಪ್ರಮಾಣದೊಳಗ ನಾವು ವಾತಾವರಣ ನಮ್ಮ ಪರವಾಗಿ ಕಾರ್ಯನಿರ್ವಹಿಸದನ್ನ ನಾವು ನೋಡ್ತಾ ಇದ್ವಿ. ನಮ್ಮ ಅನುಭವಕ್ಕೆ ಕೂಡ ಬಂದಿದೆ. ತಾವು ಅನೇಕರು ಕಳೆದ ವಾರ ಮಳೆ ಆಗಿದ್ರ ಬಗ್ಗೆ ನಮ್ಮ ಜೊತೆಗೆ ತಮ್ಮ ಸಂತೋಷವನ್ನ ಕೂಡ ಹಂಚಿಕೊಂಡಿದ್ದೀರಿ, ಮೆಸೇಜ್ ಗಳನ್ನ ಕಳಿಸಿದ್ದೀರಿ, ಆಡಿಯೋ ವಿಡಿಯೋ ಕ್ಲಿಪ್ ಗಳನ್ನ ಕಳಿಸಿದ್ದೀರಿ. ಕಳೆದ ವಾರ ನಾವು ಏನು ನಿರೀಕ್ಷೆ ಮಾಡಿದ್ವಿ, ಹವಾಮಾನ ತಜ್ಞರು ಹೇಳಿದ್ರು ವಾರ ಪೂರ್ತಿ ಬಹುತೇಕ ಮಳೆ ಆಗುವಂತಹ ಸನ್ನಿವೇಶಗಳದಾವ ಅನ್ನುವಂತಹ ಸೂಚನೆಯನ್ನ ಅವರು ನಮಗೂ ಕೊಟ್ಟಿದ್ರು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿತ್ತು. ಚದುರಿದಂಗ ಮಳೆ ಅನ್ನುವಂತಹ ಮಾತನ್ನ ಮೊದಲಿನ 4-5 ದಿವಸಗಳ ಬಗ್ಗೆ ಹೇಳಿದ್ರು. ಆಮೇಲೆ ರವಿವಾರದ ನಂತರ ವಾತಾವರಣ ಬದಲಾಗಿ ಮಳೆಯ ಪ್ರಮಾಣ ಹೆಚ್ಚಾಗುವಂತದ್ದು, ಆಮೇಲೆ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗಬಹುದು ಅನ್ನುವಂತಹ ಮಾತನ್ನ ತಜ್ಞರು ನಮಗ ಹೇಳಿದ್ರು. ಅದೇ ಪ್ರಕಾರವಾಗಿ ಮೊದಲಿನ 4 ದಿನಗಳವರೆಗೆ ನಾವು ಅಂತ ಒಂದು ಸನ್ನಿವೇಶವನ್ನ ನೋಡಿದ್ವಿ. ಅನೇಕ ಕಡೆಗಳಲ್ಲಿ ಮಳೆಯಾಯಿತು, ಕೆಲವು ಕಡೆ ಒಳ್ಳೆ ಮಳೆ, ಆದರೆ ಕೆಲವು ಕಡೆ ಹಗುರವಾಗಿ ತುಂತುರು ಮಳೆ ಆಗಿದ್ದು ನಮ್ಮ ಗಮನಕ್ಕೆ ಬಂತು. ಆಮೇಲೆ ಶನಿವಾರದ ನಂತರ ವಾತಾವರಣ ಬಹುತೇಕವಾಗಿ ಬದಲಾಯಿತು. ರಾತ್ರಿ ಬೆಳತನ ಮಳೆಯಾಗುವಂತಹ ಒಂದು ಸನ್ನಿವೇಶವನ್ನ ನಾವು ನೋಡಿದ್ವಿ. ಬಂಗಾಳ ಕೊಲ್ಲಿ ಒಳಗ ಏನು ವಾಯುಭಾರ ಕುಸಿತ ಆಯ್ತು. ಒಡಿಶಾ ಮತ್ತು ಆಂಧ್ರ ಪ್ರದೇಶದ ಏನು ಕರಾವಳಿ ತೀರಗಳು ಬರ್ತಾವ, ಅವುಗಳಿಗೆ ಸಮೀಪವಾಗಿ ಒಂದು ವಾಯುಭಾರ ಕುಸಿತ ಆಗಿ ಅದರ ಪರಿಣಾಮವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಮಳೆ ಆಗಿದ್ದನ್ನ ನಾವು ಅನುಭವಿಸಿದ್ವಿ. ಮತ್ತ ಇಂಥ ಒಂದು ವಾಯುಭಾರ ಕುಸಿತದಿಂದಾಗಿ ನಮ್ಮ ಬೆಳೆಗಳಿಗೆ ಬಹಳಷ್ಟು ಚೇತನ ಬಂದು ಅನೇಕರು ತಾವು ಹೇಳಿದ್ರಿ ಮುಂದಿನ ದಿನಗಳಲ್ಲಿ ತೊಗರಿಗೇನು ತೊಂದರೆ ಇಲ್ಲ, ಆರಾಮಾಗಿ ತೊಗರಿ ಬರ್ತದ, ಈಗ ಮನಸ್ಸಿಗೆ ಸಮಾಧಾನ ಆಯಿತು ಅನ್ನುವಂತಹ ಒಂದು ಅನುಭವವನ್ನ ಬಹುತೇಕರು ತಾವು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಆದರೂ ಕೂಡ ಕೆಲವು ಭಾಗಗಳಲ್ಲಿ ಇನ್ನೂ ಮಳೆಯಾಗಿಲ್ಲ, ಕೆಲವು ಕಡೆ ತಾವು ಮಳೆಗಾಗಿ ಕಾಯ್ತಾ ಇದ್ದೀರಿ. ಎಲ್ಲೆಲ್ಲಿ ಮಳೆಯಾಗಿಲ್ಲ ಅಲ್ಲಿ ಈ ಅವಧಿ ಒಳಗ ಮಳೆ ಆಗಿರಬಹುದು ಅನ್ನುವಂತಹ ಒಂದು ಅನುಮಾನವನ್ನ ನಾವು ವ್ಯಕ್ತ ಮಾಡ್ತೀವಿ. ಯಾಕಂತಂದ್ರ ಯಾರು ಮಳೆ ಆಗಿಲ್ಲ ಅಂತ ಹೇಳಿ ತಾವು ಹೇಳಿದ್ರಿ, ಇನ್ನು ತನಕ ತಮ್ಮಿಂದ ಯಾವುದೇ ಒಂದು ಮಾಹಿತಿ ಆಗ್ಲಿ ಸೂಚನೆ ಆಗ್ಲಿ ನಮಗ ಬಂದಿಲ್ಲ. ಒಂದ್ ವೇಳೆ ಮಳೆ ಆಗಿದ್ದಿಲ್ಲ ಅಂತಂದ್ರು ಸಹಿತ ಮುಂದಿನ ದಿನಗಳಲ್ಲಿ ಮಳೆ ಆಗ್ಲಿ ಅಂತ ಹೇಳಿ ನಾವು ಹಾರೈಸಿವಿ. ಯಾಕಪ್ಪ ಅಂತಂದ್ರ ಮುಂದಿನ ದಿನಗಳು ಸಹಿತ ನಾವು ನೋಡಿದ್ರ ಆಶಾದಾಯಕವಾಗಿ ಅದಾವ, ಭರವಸೆದಾಯಕವಾಗಿ ಅದಾವ ಅನ್ನುವಂತಹ ವಿಚಾರ ತಮ್ಮುಂದ ಇರಲಿ. ಭಾರತೀಯ ಹವಾಮಾನ ಇಲಾಖೆಯವರು ನಮಗೆ ಸಾಕಷ್ಟು ಭರವಸೆದಾಯಕವಾದಂತಹ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಮುಂದಿನ ಕೆಲವು ದಿನಗಳ ಬಗ್ಗೆ ಕೂಡ ಬೆಂಗಳೂರಿನ ಇಲಾಖೆಯ ನಿರ್ದೇಶಕರಾಗಿರುವಂತಹ ಸಿಎಸ್ ಪಾಟೀಲ್ ಅವರು ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವೀಗ ಕೇಳೋಣ. ನಮಸ್ಕಾರಗಳು. ನಾನು ಆಗಸ್ಟ್ 30 ಸೆಪ್ಟೆಂಬರ್ 3 ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ವಿವರಿಸುತ್ತೇನೆ. ಇಂದು ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಬಹುತೇಕ ಎಲ್ಲಾ ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಖ್ಯವಾಗಿ ಗಣಕಪುರ್ ಕಲಬುರಗಿ ಜಿಲ್ಲೆಯಲ್ಲಿ 8 ಮಳೆಯಾಗಿದೆ. ಚಿಂಚೋಳಿ ಕಲಬುರಗಿ ಜಿಲ್ಲೆ 7, ಬಾಲ್ಕಿ ಬೀದರ್ ಜಿಲ್ಲೆಯಲ್ಲಿ 7 ಮಳೆಯಾಗಿದೆ. ಈಗಿರುವ ಹವಾಮಾನದ ಸ್ಥಿತಿ ಏನಂದ್ರೆ ಶಿಯರ್ ಜೋನ್ ಪೂರ್ವ ಪಶ್ಚಿಮವಾಗಿ 15 ಉತ್ತರ ಅಕ್ಷಾಂಶದಲ್ಲಿ ಎದ್ದು ಅದು 5.8 ಮತ್ತು 7.6 ಕಿಲೋಮೀಟರ್ ಎತ್ತರದವರೆಗೆ ಇದೆ. ಆಗಸ್ಟ್ 30 ಸೆಪ್ಟೆಂಬರ್ 3 ಉತ್ತರ ಒಳನಾಡಿನಲ್ಲಿ ಬಹುತೇಕ ಎಲ್ಲಾ ಸ್ಥಳಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ಸೆಪ್ಟೆಂಬರ್ 1, 2 ಹಾಗೂ 3 ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನಲ್ಲಿ ಬಹುತೇಕ ಎಲ್ಲಾ ಸ್ಥಳಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಸಿಎಸ್ ಪಾಟೀಲ್ ಅವರು ಹೇಳಿದ್ದನ್ನ ತಾವು ಕೇಳಿದ್ರಲ್ಲ ಆತ್ಮೀರೇ, ಈಗ ತಮ್ಮ ಧ್ವನಿಗಳನ್ನ ಕೇಳುವಂತಹ ಒಂದು ಸಮಯ, ಆಮೇಲೆ ತಮ್ಮ ಸಂದೇಶಗಳನ್ನ ನೋಡುವಂತಹ ಒಂದು ಸಮಯ. ತಾವು ಸಾಕಷ್ಟು ಜನ ನಮಗೆ ಈಗಾಗಲೇ ಹೇಳದಂಗ ಸಂದೇಶಗಳನ್ನ ಕಳಿಸಿದ್ದೀರಿ. ಧ್ವನಿ ಸಂದೇಶಗಳದಾವ, ಆಮೇಲೆ ವಿಡಿಯೋ ಸಂದೇಶಗಳದಾವ, ಅದ್ರ ಜೊತೆಗೇನೆ ಮೆಸೇಜ್ಗಳನ್ನ ಕೂಡ ತಾವು ಮಾಡಿದ್ದೀರಿ. ಆಮೇಲೆ ನಮಗೆ ವೈಯಕ್ತಿಕವಾಗಿ ಕರೆ ಮಾಡಿ ಕೂಡ ತಾವು ತಮ್ಮ ವಿಚಾರಗಳನ್ನ ತಿಳಿಸಿದ್ದೀರಿ. ನಮ್ಮ ರೈತರು ಏನ್ ಹೇಳಿದ್ದಾರ ಅನ್ನೋದನ್ನ ನಾವೀಗ ಕೇಳೋಣ. ರೈತ ಸಂದೇಶ. ಸರ್, ನಾನು ಲಲ್ ಸಿಂಗ್ ಭೂಪಟಕರ್ ಮಾತಾಡೋದು. ಸರ್ ನಮಸ್ಕಾರ. ಸರ್, ಬಿಜಾಪುರ ಬೈಪಾಸ್ ದಿಂದ ಇಲ್ಲಿ ಈಗ ಸ್ವಲ್ಪ ಒಂದು 8 ಸರ್ ಸ್ವಲ್ಪ ಒಳ್ಳೆ ಮಳೆ ಬೀಳಾಗತ್ತೆ ಸರ್. ಸಿಟಿಯಾಗಿಲ್ಲ, ಈ ಸಿಟಿಯಿಂದ ಒಳಗಿಂದ ಹೊರಗೆ ಬಂದಿದೆ ಸರ್. ಅಲ್ಸಂಗಿ ಹೊಂಟೆವು, ಇಲ್ಲೊಂದು ಸ್ವಲ್ಪ ಬೈಪಾಸ್ ದಿಂದ ಒಂದು 8 ಸ್ವಲ್ಪ ಜೋರು ಮಳೆಯಲಾಗುತ್ತೆ ಸರ್. ನಿನ್ನೆ ಅಲ್ಸಂಗಿಯಲ್ಲಿ ಆಗಿದ್ದಿಲ್ಲ, ನಿನ್ನೆ ಜಳಕೀರ್ತನ ಇತ್ತು. ಬಿಜಾಪುರದಿಂದ ಸ್ವಲ್ಪ ಹೊರಕೆ ಮುಂದಗಡೆ ಜಳಕೀರ್ತನ ಆಗಿತ್ತು. ಈಗ ಅಲ್ಸಂಗಿಯಲ್ಲಿ ಜಬರ್ದಸ್ತ್ ಮಳೆ ಆಗ್ತಾ ಇದೆ ನೋಡಿ ಸರ್, ಸೌಂಡ್ ಬರ್ತಾ ಇದೆ ನೋಡಿ. ಅಕ್ಕಲಕೋಟ್ ತಾಲೂಕು ಕುಮಟಾದಿಂದ ಸಿದ್ದರಾಮ್ ಹಾಲೊಳ್ಳಿ. ನಮ್ ಕಡೆನೆ ಒಟ್ಟ ಇಲ್ರಿ ಸರ, ಚಂತಾನು ನಿಕ್ಕ ಬಿಸಿಲು ಹೊಡಿತೈತ್ರಿ, ಆಮೇಲೆ ಸಂಜೆ ಸುಮ್ ಗಾಳಿ ಬೇಸಾಕ್ ಚಲೋ ಆಗತ್ತರಿ. ಇಂಡಿ ತಾಲೂಕು ಹಿರಿಯಮ್ಮಸಿಗಾಂದಪ್ಪ ಮಾತಾಡ್ತಾ ಇದ್ದೀನಿ ಸರ. ನಮ್ ಕಡೆ ಸರ ಮಳಿ ಆಗಿಲ್ಲ ಸರ, ವಾಂತಿ ಆಡಬಾರ ಸರ, ಏನಿಲ್ಲ ಸರ. ಆ ಕಡೆ ಈ ಕಡೆ ಆಗ್ತದ ಸರ ಮಳಿ, ನಮ್ ಕಡೆ ಒಟ್ಟ ಆಗಲ್ರಿ ಸರ. ಈ ಆಡವಾರ ಸರ, ನಮ್ ಕಡೆ ಮೈನಿ ಇಲ್ಲ ಸರ. ಮಳಿ ಬತ್ತ ಅನುಕೂಲ ಆಗ್ತದ ಸರ. ಓಕೆ ಸರ್. ಇಂಡಿ ತಾಲೂಕಿನ ಬಂತನಾಳ ಗ್ರಾಮದಿಂದ ಸಂತಸಂತ ಮಾತಾಡೋದು ಸರ್. ಇದೀಗ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಸರ್. ದೇವದೂರು ತಾಲೂಕು ಹೆಂಗನಕಲ್ ಗ್ರಾಮದಲ್ಲಿ ರಾಯಚೂರು ಜಿಲ್ಲೆ ಶೇಖರಪ್ಪ ಬಗಲಿ ಅವರು ಮಾತನಾಡುತ್ತಾರೆ. ರಾತ್ರಿ 1 ಹಿಡಿದು ಬೆಳಗ್ಗೆ 6 ಸಾಧಾರಣ ಮಳೆ ಬಿದ್ದಿದೆ. ರಾಯಚೂರು ಜಿಲ್ಲೆ ದೇವದೂರು ತಾಲೂಕು ಹೆಂಗನಕಲ್ ಗ್ರಾಮದಲ್ಲಿ ಸಾಧಾರಣದಿಂದ ತುರ್ತು ಮಳೆಯನ್ನು ಬಿದ್ದಿದೆಂದು ನಾವು ಆಕಾಶವಾಣಿಗೆ ತಿಳಿಸಿರುತ್ತೇವೆ. ನಮಸ್ಕಾರ ಸರ್, ಸಿಂಧಿ ತಾಲೂಕ್ ಬೆಂಗೂರು ಗ್ರಾಮದಿಂದ ಪ್ರಭು ಪರಮಾಕೇಶ್ವರ್. ಶನಿವಾರ ಐತವಾರ ಸೋಮವಾರ ಮೂರು ದಿನ ಬೆಳೆ ರಾತ್ರಿ ಮಳೆ ಬಂದ್ವಿ ಸರ್, ಒಳ್ಳೆ ಮಳೆ ಭಾರಿ ಮಳೆ ಆಗಿದೆ ಸರ್, ಇವತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ಸರ್. ನಮಸ್ಕಾರ ಸರ್, ನಾನು ಸಿದ್ದಾರಾಮ್ ಬಂಡಗಳ ಅಂತ ಮಾತಾಡ್ತೇನೆ. ಇಲ್ಲಿವರೆಗೂ ನಮ್ಗ ಮಳಿನೇ ಆಗಿತ್ತಿಲ್ರಿ, ಈಗ ನಿನ್ನೆ ಹಿಂದ ಹೋದ ರಾತ್ರಿ ಒಳ್ಳೆ ಮಳೆ ಆಗ್ಯದ್ರಿ. ಮಳೆ ಆಗ್ತದೋ ಇಲ್ಲ ಅನ್ನೋ ಹಂಗಾಗಿದೆ, ಆದ್ರೂ ಒಳ್ಳೆ ಮಳೆ ಆಗ್ಯದ್ರಿ, ಖುಷಿ ಆಗ್ಯದ್ರಿ ಎಲ್ಲರಿಗೆ. ಚಿಂಚೋಳಿ ತಾಲೂಕು ಕೊಳ್ಳೂರು ಗ್ರಾಮದ ಮಲ್ಲಿಕಾರ್ಜುನ್ ಸುಲೇಪೇಟ್. ಗುಡ್ ಮಾರ್ನಿಂಗ್ ಸರ್. ಸರ್, ಈ ವಾರ ಸಂಪೂರ್ಣ ಮಳೆ ಅಂತ ಹೇಳಿದ್ರೆ ಸರ್, ಬುಧವಾರ ಗುರುವಾರ ಎರಡು ದಿನ ಸಾಧಾರಣ ಮಳೆ, ಶುಕ್ರವಾರ ಶನಿವಾರ ಮತ್ತೆ ಸಾಧಾರಣ ಮಳೆ ಅಂತ ಹೇಳಿದ್ರೆ ಸರ್, ರವಿವಾರ ಸೋಮವಾರ ಮಂಗಳವಾರ ಭಾರಿ ಮಳೆ ಅಂತ ಹೇಳಿದ್ರೆ ಸರ್, ಅದೇ ಪ್ರಕಾರ ಸರ್ ನಿನ್ನೆ ಮಧ್ಯಾಹ್ನದಾಗನು ಒಂದು ಅರ್ಧ ತಾಸು ಬಿದ್ದಿದ್ರೆ ಸರ್, ಒಂದರಿಂದ ಎರಡು ತಕ್ಕ ಮತ್ತೆ ಮೂರು ಗಂಟೆಗೆ ಸಾರೋದಂತ ಮಳೆ ಸರ್, ರಾತ್ರಿ ಎಂಟು ಗಂಟೆ ತಕ್ಕ ಸಾಧಾರಣ ಮಳೆ ಬಿದ್ದ ಸರ್. ಮತ್ತೆ ಇವತ್ತು ನಾನು ಫುಲ್ ಮೋಡ ಕವಿದ ವಾತಾವರಣ, ಫುಲ್ ಮೋಡ ಮುಚ್ಕೊಂಡ್ಕೊಂತದ್ರಿ ಸರ್, ಇವತ್ತು ಇನ್ನೂ ಬಹಳಷ್ಟು ಮಳೆ ಬರಂಗ ಕಾಣ್ತದೆ ಸರ್. ಇಟ್ಟೆ ನಿನ್ನೆ ಸಾಧಾರಣ ಮಳೆ ಬಿದ್ದ ಸರ್, ಗುಡುಗು ಮುಂಚೆ ಇದ್ದಿದ್ರಿ ಸರ್, ಒಂದೆರಡು ದಿನ ಭಯಂಕರ ಗುಡುಗು ಮುಂಚೆ ಇತ್ತು ಸರ್, ಬುಧವಾರ ದಿನ ಭಯಂಕರ ಮಳೆ ನೋಡ್ರಿ ಸರ್, ಅವತ್ತಿಂದ ಅರಬಟ್ಟು ಈ ಮಳೆಗಾಲದಾಗ ನಾವು ಎಂದು ನೋಡಿಲ್ರಿ ಸರ್, ಆ ನಮನ ಶೆಡ್ಲು ಗುಡುಗು ಗುಡುಗು ಮಿಂಚು ಶೆಡ್ ಇತ್ತು ಸರ್. ಥ್ಯಾಂಕ್ ಯು ಸರ್. ಇಂಡಿ ತಾಲೂಕ್ ಹಿಂಗಣಿಯಿಂದ ಹಿರಿಯ ರೈತರಾಗಿರುವಂತಹ ಕಲ್ಯಾಣಿ ಪತ್ತಾರ್ ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ. ಕಳಿಸಿ ಸೋಮವಾರ ದಿವಸ ಮಳೆಯೋ ಮಳೆ, ಭಾರಿ ಮಳೆ ಆಯ್ತು ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇದೇ ಹಿಂಗಣಿಯಿಂದ ರಾಹುಲ್ ಅಲ್ಲಾಪುರಿ ಅವರು ಕೂಡ ಒಂದು ಮೆಸೇಜ್ ಅನ್ನು ಕಳಿಸಿ, ಹಿಂಗಣಿ ಒಳಗ ಒಳ್ಳೆ ಮಳೆ ಆಯ್ತು ಸರ್, ಇಷ್ಟು ದಿವಸಗಳಲ್ಲಿ ಇದು ಉತ್ತಮ ಮಳೆ ಅನ್ನುವಂತಹ ಮಾತನ್ನ ಅವರು ತಿಳಿಸ್ತಾ ಇದ್ದಾರೆ. ಅಫಜಲ್ಪುರ್ ತಾಲೂಕು ಗೌರ ಬಿಯಿಂದ ಸಾಗರ್ ಬಾಬ್ರೆ ಅವರು ಒಂದು ವಿಡಿಯೋ ಕಳಿಸಿದ್ದಾರೆ, ಅದರ ಜೊತೆಗೆ ಅವರ ಮೆಸೇಜ್ ಇದೆ, ಒಳ್ಳೆ ಮಳೆ ಬರ್ತಾ ಇದೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಕಲಬುರಗಿ ತಾಲೂಕು ಶ್ರೀನಿವಾಸ ರಡಿಗೆಯಿಂದ ಸಂಗನಗೌಡ ಸಿದ್ದಗೊಂಡ ಅವರು ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಸೋಮವಾರ ರಾತ್ರಿ ಎರಡು ಗಂಟೆಯಿಂದ ಬೆಳಗಿನ ಜಾವ ತನಕನು ಒಳ್ಳೆ ಮಳೆಯಾಗಿದೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಬಸವಕಲ್ಯಾಣ ತಾಲೂಕು ಗುಂಡೂರು ಗ್ರಾಮದಿಂದ ಹಾಜಿ ಮಸ್ತಾನ್ ಅವರು ಒಂದು ಮೆಸೇಜ್ ಅನ್ನು ಕಳಿಸಿದ್ದಾರೆ. ರವಿವಾರ ನಸುಕಿನೊಳಗೆ ಐದು ಗಂಟೆಗೆ ಮಳೆ ಶುರುವಾಗಿ ಮಧ್ಯಾಹ್ನ ಎರಡು ಗಂಟೆ ತನಕನು ಮಳೆಯಾಗಿದೆ, ಬಹಳ ಉತ್ತಮವಾದಂತಹ ಮಳೆ ಆಯ್ತು, ಬಹಳ ಸಂತೋಷ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇಂಡಿ ತಾಲೂಕು ಹಿಂಗಣಿಯಿಂದ ಶಂಕರ್ಲಿಂಗ್ ಬಂಕಲ್ಗ ಅವರು, ಬಸವ ಕಲ್ಯಾಣ ತಾಲೂಕು ಜಾಪುರವಾಡಿಯಿಂದ ಪ್ರಕಾಶ್ ಗಿರ್ಗಂಟೆ ಅವರು ವಿಡಿಯೋ ಸಂದೇಶಗಳನ್ನ ಕಳಿಸಿದ್ದಾರೆ, ಅಂದ್ರೆ ವಿಡಿಯೋ ಚಿತ್ರೀಕರಣ ಮಾಡಿ ಕಳಿಸಿದ್ದಾರೆ. ಆ ವಿಡಿಯೋಗಳಲ್ಲಿ ಅವರ ಧ್ವನಿ ಇಲ್ಲ, ಆದ್ರೆ ಏನ್ ಹೇಳಬೇಕು ಅನ್ನುವಂತಹ ಒಂದು ವಿಚಾರ ಇದೆ, ಆ ವಿಚಾರ ಅವರು ನಮಗ ತಿಳಿಸಿದ್ದಾರೆ. ಅಂತಂದ್ರ ಮಳೆ ಬರುವಂತಹ ಒಂದು ದೃಶ್ಯವನ್ನ ಅವರು ಸೆರೆ ಹಿಡಿದಿದ್ದಾರೆ. ಆಮೇಲೆ ಅನೇಕ ವಿಡಿಯೋಗಳು ಕೂಡ ಹಿಂಗದಾವಲ್ಲ, ಅಲ್ಲಿ ಒಳ್ಳೆ ಬೆಳೆ ಇರುವಂತಹ ವಿಡಿಯೋಗಳು, ಆಮೇಲೆ ಕೃಷಿ ಹೊಂಡಗಳಲ್ಲಿ ನೀರು ಸಂಗ್ರಹ ಆಗಿರುವಂತಹ ವಿಡಿಯೋಗಳಿದ್ದಾವ, ಇಂತಹ ಒಂದು ವಿಡಿಯೋಗಳನ್ನ ಮಾಡಿ ಸಂದೇಶಗಳನ್ನ ಕಳಿಸ್ತಾ ಇದ್ದಾರಲ್ಲ, ಅದು ಬಹಳ ಸಂತೋಷ ಕೊಡುವಂತಹದ್ದು. ಆಮೇಲೆ ಅದರೊಳಗೆ ಅನೇಕರು ಕ್ರಿಯಾಶೀಲತೆಯನ್ನ ತೋರಿಸಿ ಅದರ ಮೇಲೆ ಟೈಟಲ್ಸ್ ಬರೆದು ಊರಿನ ಹೆಸರು ಬರೀತಾ ಇದ್ದಾರೆ, ತಾಲೂಕು ಜಿಲ್ಲೆ ಅದನ್ನು ಕೂಡ ನಮೂದು ಮಾಡುತ್ತಾ ಇದ್ದಾರೆ. ಅನೇಕರು ತಾವು ಕರೆ ಮಾಡಿದ್ರಿ. ಬೀದರ್ ಜಿಲ್ಲೆ ಕಾಡವಾದ ಗ್ರಾಮದಿಂದ ಕಲ್ಯಾಣ ರಾವ್ ಮರಕಲ್ ಅವರು, ಆಳಂದ ತಾಲೂಕು ಬೆಣ್ಣೆಶಿರೂರಿನಿಂದ ಸಿದ್ದಣ್ಣ ಕುಂಬಾರ್ ಅವರು, ಇದೇ ಆಳಂದ ತಾಲೂಕು ಗೋಳಾಬಿ ಗ್ರಾಮದಿಂದ ಹಣವಂತ ಜೀವನ್, ಚಿಂಚೋಳಿ ತಾಲೂಕು ಹಸರಗುಂಡಿಯಿಂದ ಶರಣಪ್ಪ ಕುಲಕರ್ಣಿ, ಸೋಲಾಪುರ ಜಿಲ್ಲೆ ಅಕ್ಕಲ್ಕೋಟದಿಂದ ಸಿದ್ದರಾಮ್ ಬಿರಾಜ್ದಾರ್, ಸಿಂದಗಿ ತಾಲೂಕು ಜಾಲ್ವಾದಿಂದ ಭೀಮರಾಯ ಮಣ್ಣೂರ್, ಬಸವ ಕಲ್ಯಾಣ ತಾಲೂಕು ಯಳವಂತಿಯಿಂದ ಅಣ್ಣಾರಾವ್ ಬಿರಾಜ್ದಾರ್, ಸುರ್ಪುರ ತಾಲೂಕು ಕಕ್ಕೇರದಿಂದ ಚಾಂದ್ ಸಾಬ್ ಸರ್ಕಾವಸ್, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಿಂದ ಗುರುಲಿಂಗಪ್ಪ ಮಾನ್ವಿ, ಇಂಡಿ ತಾಲೂಕು ಸಾಲೂಟಿಗೆಯಿಂದ ಮಲ್ಲಿಕಾರ್ಜುನ್ ಕ್ಯಾತನಕೇರಿ, ಇಂಡಿ ತಾಲೂಕು ತಂಬಾದಿಂದ ಶ್ರೀಶೈಲ್ ಪೂಜಾರಿ, ತಾವೆಲ್ಲ ನಮಗ ಕರೆ ಮಾಡಿದ್ದೀರಿ. ಇನ್ನೂ ಅನೇಕ ಕರೆಗಳು ನಮಗ್ ಬಂದಿದ್ವು, ಆದ್ರ ಅವು ನಮಗ ತಗೊಳಕ ಆಗ್ಲಿಲ್ಲ, ಮಿಸ್ ಆಗಿಹೋದು. ಬಹುತೇಕ ತಮ್ಮೆಲ್ಲರದು ವಿಚಾರ ಏನಪ್ಪಾ ಅಂತಂದ್ರ, ಕಳೆದ ವಾರ ಏನು ಮಳೆ ಬೇಕಾಗಿತ್ತು, ಅದೇ ರೀತಿಯಾಗಿ ಮಳೆ ಆದಂತಹ ಒಂದು ಆನಂದವನ್ನ ತಾವು ನಮ್ ಜೊತೆಗೆ ಹಂಚಿಕೊಂಡ್ರಿ. ಸಿದ್ದಣ್ಣ ಕುಂಬಾರ್ ಅವರಂತೂ ಅದ್ಭುತವಾದಂತಹ ಒಂದು ಮಳೆ ಈ ಸೀಸನ್ ಒಳಗ ನಮಗ ನೋಡುದಕ್ಕ ಸಿಕ್ತು, ಹಳ್ಳ ಕೊಳ್ಳ ಎಲ್ಲ ತುಂಬಿ ಹೋದು, ಆಪರಿ ಮಳೆ ಆಯ್ತು, ಒಳ್ಳೆ ಮಳೆ, ನೆಲ ಮಳೆನೂ ಆಯ್ತು, ಆಮೇಲೆ ನೀರು ಸಂಗ್ರಹ ಮಾಡುವಂತಹ ಒಂದು ಮಳೆ ಕೂಡ ಆಯ್ತು ಅನ್ನುವಂತಹ ಮಾತನ್ನ ಬಹಳ ಸಂತೋಷದಿಂದ ಹೇಳಿದ್ರು. ಇನ್ನ ತೊಗರಿ ಬೆಳೆಗೆ ಏನು ತೊಂದರೆ ಇಲ್ಲ, ಸಂಪೂರ್ಣವಾಗಿ ತೊಗರಿ ಬೆಳೆ ಒಳ್ಳೆ ರೀತಿಯಿಂದ ಬೆಳೀತದ ಅನ್ನುವಂತಹ ಒಂದು ಆಶಾಭಾವವನ್ನ ಅವರು ವ್ಯಕ್ತ ಮಾಡಿದ್ರು. ಕರೆ ಮಾಡಿದಂತವ್ರು ಆಮೇಲೆ ಏನು ಮೆಸೇಜ್ ಗಳನ್ನ ತಾವು ಕಳಿಸ್ತಾ ಇದ್ದೀರಿ, ಆಡಿಯೋ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀರಿ, ಈ ರೀತಿಯಾಗಿ ತಾವು ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾ ಇದ್ದೀರಿ, ಸಹಕಾರ ನೀಡ್ತಾ ಇದ್ದೀರಿ, ಮತ್ತೆ ಬೇರೆ ಬೇರೆಯವರಿಗೂ ಕೂಡ ತಿಳಿಸಿ ಹೇಳುವಂತದ್ದು, ಆಮೇಲೆ ಪ್ರೇರಣೆ ನೀಡುವಂತಹ ಒಂದು ಕೆಲಸ ಏನು ತಾವು ಮಾಡ್ತಾ ಇದ್ದೀರಿ, ಅದಕ್ಕಾಗಿ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ತಮಗ ತಿಳಿಸ್ತಾ ಇದ್ದೀವಿ. ಆತ್ಮೀಯರೇ, ನಾವು ನಮ್ಮ ಪ್ರಯತ್ನದೊಳಗ ನಿಷ್ಕೃಷ್ಟತೆ ಇರಬೇಕು, ನಿಖರತೆ ಇರಬೇಕು ಅನ್ನುವಂತಹ ವಿಚಾರಕ್ಕೆ ಯಾವತ್ತು ಒತ್ತು ಕೊಡ್ತಾ ಇರ್ತೀವಿ. ಸಾಧ್ಯ ಆದಷ್ಟು ನಿಮಗ ನಿಖರವಾದಂತಹ ಒಂದು ಮಾಹಿತಿಯನ್ನ ಕೊಟ್ಟರ, ಅಂದ್ರೆ ಅಕ್ಯುರೇಟ್ ಆದಂತಹ ಒಂದು ಮಾಹಿತಿಯನ್ನ ಕೊಟ್ಟರ, ತಾವು ಅದಕ್ಕೆ ಬದ್ಧರಾಗಿ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಂದುವರಿಸಿಕೊಂಡು ಹೋಗುದಕ್ಕೆ ಬಹಳಷ್ಟು ಅನುಕೂಲ ಆಗ್ತದ ಅನ್ನುವಂತಹ ಒಂದು ನಿಟ್ಟಿನೊಳಗ, ಎಷ್ಟು ಸಾಧ್ಯ ಆಗ್ತದ ನಮಗ ಅಷ್ಟು ಪ್ರಮಾಣದೊಳಗ ನಾವು ಈ ನಿಖರತೆಯನ್ನ ಕಾಯ್ದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ತಮಗೂ ಕೂಡ ಗೊತ್ತಿರುವಂತದ್ದು. ಆದ್ರಿಂದ ನಾವು ಏನು ಕೆಲವೊಮ್ಮೆ ಈ ಶಬ್ದಗಳನ್ನ ಉಪಯೋಗ ಮಾಡ್ತಾ ಇರ್ತೀವಿ, ಹವಾಮುನ್ಸೂಚನೆಯನ್ನು ಕೊಡುವಂತಹ ಒಂದು ಸಂದರ್ಭದೊಳಗ, ಆ ಶಬ್ದಗಳ ಕಡೆಗೆ ತಾವು ಬಹಳಷ್ಟು ಸೂಕ್ಷ್ಮವಾದಂತಹ ಗಮನವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅನೇಕರಲ್ಲಿ ಇನ್ನೂ ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳಿದ್ದಾವ ಅನ್ನುವಂತಹ ಒಂದು ವಿಚಾರ ನಮಗ ಭಾಸ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರ, ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರ, ನಾವು 90% ಮಳೆ ಆಗ್ತದ ಅನ್ನುವಂತಹ ವಿಚಾರಕ್ಕೆ ಬಂದಾಗ ತಮಗೇನ್ ಅನಿಸ್ತದಪ್ಪ ಅಂತಂದ್ರ, ಮಳೆ ಆಗುವುದು ಗ್ಯಾರಂಟಿ ಅನ್ನುವಂತಹ ವಿಚಾರಕ್ಕೆ ತಾವು ಬರ್ತೀರಿ. ನಮಗೂ ಕೂಡ ಗೊತ್ತಿರ್ತದ 90% ಅಂತಂದ್ರ ಮಳೆ ಆಗ್ತದ ಅನ್ನುವಂಥದ್ದು. ಆದ್ರೆ ಇನ್ನೂ ಕೆಲವೊಂದಿಷ್ಟು ಶಬ್ದಗಳನ್ನ ಇದ್ರ ಜೊತೆಗೆ ನಾವು ಉಪಯೋಗ ಮಾಡ್ತಾ ಇರ್ತೀವಿ. 90% ಅಂತಂದಾಗ ಅದನ್ನ ನಾವು ಅಲ್ಲಲ್ಲಿ ಮಳೆಯಾಗುತ್ತದೆ ಅಂತ ಹೇಳಿ ಹೇಳ್ತೀವಿ. ಕೆಲವೊಮ್ಮೆ ಚದುರಿದಂಗ ಮಳೆ ಆಗ್ತದ ಅಂತ ಹೇಳಿ ಹೇಳ್ತೀವಿ. ಇನ್ನು ಕೆಲವೊಮ್ಮೆ ಬಹುತೇಕ ವ್ಯಾಪಕವಾಗಿ ಮಳೆ ಆಗ್ತದ ಅಂತ ಹೇಳ್ತೀವಿ. ಇನ್ನು ಕೆಲವೊಮ್ಮೆ ವ್ಯಾಪಕವಾಗಿ ಮಳೆ ಆಗ್ತದ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತೀವಿ. ಇಲ್ಲಿ ತಾವು ದಯವಿಟ್ಟು ಗಮನಿಸಬೇಕು ಏನಪ್ಪಾ ಅಂತಂದ್ರ, ನಾವು ಅಂಕಿ ಹೇಳಿದಾಗ ನಾವು ಈ ಶಬ್ದಗಳನ್ನ ಯಾವ್ದು ಉಪಯೋಗ ಮಾಡೀವಿ ಅನ್ನೋದ್ರ ಬಗ್ಗೆ ತಾವು ಲಕ್ಷ ಕೊಡಬೇಕಾಗ್ತದ. 90 ಅಂತೇಳಿ ನಾವು ಉಪಯೋಗ ಮಾಡಿದಾಗ, ಅಲ್ಲಲ್ಲಿ ಅಂತೇಳಿ ನಾವು ಉಪಯೋಗ ಮಾಡಿದ್ದೀವಿ ಅಂತಂದ್ರ, ಅಲ್ಲಿ ಎಲ್ಲೋ ಕೆಲವು ಕಡೆ ಮಳೆ ಆಗ್ತದ ಅನ್ನುವಂತ ಒಂದು ಅರ್ಥ ಬರ್ತದ. ಅಲ್ಲಲ್ಲಿ ಅಂತಂದ್ರ ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದ್ರ 25% ಭಾಗದೊಳಗ ಮಳೆ ಆಗ್ತದ ಅನ್ನುವಂತ ಒಂದು ಸೂಚನೆ ಇದರಿಂದ ಸಿಗ್ತದ. ಆಮೇಲೆ ಚದುರಿದಂಗ ಮಳೆ ಆಗ್ತದ ಅನ್ನುವಂತ ಮಾತು ಬಂದಾಗ 50 ಕೇಂದ್ರಗಳಲ್ಲಿ ಅಥವಾ 50 ಸ್ಥಳಗಳಲ್ಲಿ ಅಥವಾ 1/2 ಭಾಗದೊಳಗ ಮಾತ್ರ ಮಳೆ ಆಗ್ತದ ಅನ್ನುವಂತ ಒಂದು ಸೂಚನೆ ಅದರೊಳಗ ಇರ್ತದ. ಇನ್ನ ಬಹುತೇಕ ವ್ಯಾಪಕವಾಗಿ ಮಳೆ ಆಗ್ತದ ಅಂತಂದಾಗ ಅದು 75% ಭಾಗದೊಳಗ ಅಥವಾ 75 ಕೇಂದ್ರ ಅಥವಾ ಸ್ಥಳಗಳಲ್ಲಿ ಮಳೆ ಆಗ್ತದ ಅನ್ನುವಂತ ಒಂದು ಸೂಚನೆಯನ್ನ ಕೊಡ್ತದ. ಇನ್ನ ವ್ಯಾಪಕವಾಗಿ ಅಂತಂದ್ರ 100 ಸ್ಥಳಗಳಲ್ಲಿ ಅಂದ್ರ 76 ರಿಂದ 100 ಸ್ಥಳಗಳಲ್ಲಿ ಮಳೆ ಆಗುವಂತ ಸಂಭವ ಅದ ಅಂಥೇಳಿ ಈ ಒಂದು ಶಬ್ದ ನಮಗ ಸೂಚಿಸ್ತದ. ಅದಕ್ಕಾಗಿ ಯಾವಾಗ ನಾವು ಅಂಕಿಗಳನ್ನ ಹೇಳ್ತಾ ಇರ್ತೀವಿ, ಶೇಕಡಾವಾರು ಅಂಕಿಯನ್ನು ನಾವು ತಿಳಿಸ್ತಾ ಇರ್ತೀವಲ್ಲ ತಮಗ, ಆ ಸಮಯದೊಳಗ ತಾವು ದಯವಿಟ್ಟು ಈ ಶಬ್ದಗಳ ಕಡೆಗೆ ಗಮನ ಹರಿಸಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಅನೇಕರು ತಾವು ಇದ್ರ ಬಗ್ಗೆ ಸ್ವಲ್ಪ ತಪ್ಪು ಕಲ್ಪನೆ ಬಂದಿದ್ದು ಯಾಕಪ್ಪ ಅಂತಂದ್ರೆ, ಮಾತಾಡುವಾಗ ತಾವು ಹೇಳ್ತಾ ಇರ್ತೀರಿ, ಸರ್ ತಾವು 90 ಅಂತ ಹೇಳಿದ್ರಿ, ಮಳೆ ಆಗ್ಲಿಲ್ಲ, ಎಲ್ಲೋ ಬೇರೆ ಕಡೆ ಮಳೆ ಆಗಿದೆ ಅನ್ನುವಂತ ಮಾತನ್ನ ತಾವು ಹೇಳ್ತಾ ಇರ್ತೀರಿ. ಅಂದ್ರ 90 ಅಂತಂದಾಗ ಅಲ್ಲಲ್ಲಿ ಅಂತಿದ್ದಾಗ ನಿಮ್ಮಲ್ಲಿ ಮಳೆ ಆಗ್ಬೇಕಂತ ಇರುವುದಿಲ್ಲ, ಎಲ್ಲೋ ಕೆಲವು ಕಡೆ 25 ಜಾಗಗಳಲ್ಲಿ ಮಳೆ ಆಗ್ಬಹುದು. ಅಂದ್ರ 1 ರಿಂದ 25 ಜಾಗಗಳಲ್ಲಿ ಮಳೆ ಆಗ್ಬಹುದು ಅನ್ನುವಂತ ಒಂದು ರೇಂಜ್ ಅಲ್ಲಿ ನಮಗ ಗೊತ್ತಾಗ್ತದ. ಅದಕ್ಕೆ ಈ ಶಬ್ದಗಳ ಬಗ್ಗೆ ತಾವು ಗಮನ ಹರಿಸ್ಬೇಕು. ಇನ್ನು ಏನಪ್ಪಾ ಅಂತಂದ್ರ, ನಾವು ಈ ಮಳೆಯ ಪ್ರಮಾಣ ಬಗ್ಗೆ ತಮಗ ಹೇಳ್ತಾ ಇರ್ತೀವಿ. ಹಗುರವಾಗಿ ಅಂತ ಹೇಳಿ ಹೇಳ್ತಾ ಇರ್ತೀವಿ, ಸಾಧಾರಣ ಮಳೆ ಅಂತ ಹೇಳಿ ಹೇಳ್ತಾ ಇರ್ತೀವಿ, ಭಾರಿ ಮಳೆ ಅಂತ ಹೇಳಿ ಹೇಳ್ತಿರ್ತೀವಿ, ಅತಿ ಭಾರಿ ಮಳೆ ಅಂತ ಹೇಳಿ ಹೇಳ್ತಾ ಇರ್ತೀವಿ. ಇದನ್ನು ಕೂಡ ತಾವು ಗಮನಿಸ್ತಾ ಇರಬೇಕು. ಸಾಧಾರಣ ಮಳೆ ಅಂತಂದ್ರ ನಾವು ನೋಡಿವೆಲ್ಲ, ಬಹಳಷ್ಟು ಜನ ಬಹಳ ಕಡಿಮೆ ಮಳೆ ಆಗ್ತದ ಅನ್ನುವಂತ ವಿಚಾರದೊಳಗ ತಾವು ಅದನ್ನ ತಗೊಳ್ತೀರಿ ಅಂತ ಹೇಳಿ ನಮ್ಮ ಭಾವನೆ ಇದೆ. ಯಾಕಪ್ಪ ಅಂತಂದ್ರ ಸಾಧಾರಣ ಮಳೆ ಅಂತ ಅಂದ ಕೂಡಲೇ ಅದು ಶಬ್ದ ಹಿಂಗ ಅನಿಸ್ತದಲ್ಲ, ಮಳೆ ಅಷ್ಟೇನು ಆಗ್ಲಿಕ್ಕಿಲ್ಲ ಅನ್ನುವಂತ ಒಂದು ಭಾವನೆ ಬರ್ತದ. ಆದ್ರ ಸಾಧಾರಣ ಮಳೆ ಅಂತಂದಾಗ ಹೆಚ್ಚು ಕಡಿಮೆ ನಮಗೆ ಎಷ್ಟು ಬೇಕಾಗ್ತದ ಮಳೆ ಅಷ್ಟು ಪ್ರಮಾಣದೊಳಗ ನಮಗ ಅಂದ್ರ ತೃಪ್ತಿ ಆಗುವಷ್ಟು ಮಳೆ ಈ ಸಾಧಾರಣ ಮಳೆ ಅನ್ನುವಂತ ಒಂದು ವಿಚಾರದ ಕಡೆ ತಾವು ಗಮನ ಕೊಡಬೇಕು. ಹಗುರ ಮಳೆ ಅಂತಂದ್ರ 15 ಮಿಲಿಮೀಟರ್ ತನಕ ನಾವು ಹಗುರ ಮಳೆ ಅಂತೀವಿ. ಅದ್ರ ನಂತರ ಏನು ಮಳೆ ಬರ್ತಾವ, 15 ಮಿಲಿಮೀಟರ್ ನಂತರ 64 ಮಿಲಿಮೀಟರ್ ತನಕ ಏನು ಮಳೆ ಬರ್ತಲ್ಲ ಅದು ಸಾಧಾರಣ ಮಳೆ ಅಂತೇಳಿ ಅನಿಸುತ್ತದ ಅನ್ನೋದನ್ನ ತಾವು ಗಮನಿಸಬೇಕು. ಅಂದ್ರ ಭಾರಿ ಮಳೆ 65 ಮಿಲಿಮೀಟರ್ ನಂತರ ಶುರು ಆಗ್ತದ. 65 ಮಿಲಿಮೀಟರ್ ಆಯ್ತಪ್ಪ ಅಂತಂದ್ರ ಭಾರಿ ಮಳೆ, ಆದ್ರೆ ಅದ್ರ ಹಿಂದಿಂದೆಲ್ಲ ಸಾಧಾರಣ ಮಳೆ ಅಂತೇಳಿ ಕರೆಸುತ್ತದ. ಅದಕ್ಕ ಈ ವಿಚಾರದ ಕಡೆ ತಾವು ಗಮನ ಕೊಡಬೇಕು ಅಂತೇಳಿ ನಾವು ಭಾವಿಸ್ತೀವಿ. ಅದಕ್ಕ ಸಾಧಾರಣ ಮಳೆ ಅಂತಂದ್ರ ಕಡಿಮೆ ಮಳೆ ಅಲ್ಲ, ನಮಗ ತೃಪ್ತಿ ತರುವಂತಹ ಆನಂದದಾಯಕವಾದಂತಹ ಒಂದು ಮಳೆ ಆಗುವಂತಹ ಒಂದು ಸನ್ನಿವೇಶವನ್ನ ಅದು ನಿರ್ಮಾಣ ಮಾಡ್ತದೆ ಅಂತ ತಿಳಿಬೇಕು. ಇನ್ನ ಭಾರಿ ಮಳೆ ಬಗ್ಗೆ ಅಂತೂ ಹೇಳೋದೇ ಬೇಡ. ಭಾರಿ ಮಳೆ ಅಂತಂದ್ರೆ ಹೆಸರೇ ಸೂಚಿಸುವಂಗ ಅತ್ಯುತ್ತಮವಾದಂತಹ ಒಂದು ಮಳೆಯನ್ನ ನಾವು ನೋಡ್ತೀವಿ. ಅತಿ ಭಾರಿ ಮಳೆ ಅಂತಂದ್ರು ಅಲ್ಲೋಲ ಕಲ್ಲೋಲ ಆಗುವಂತಹ ಒಂದು ಸಂದರ್ಭ ಇರ್ತದೆ. ಹಳ್ಳ ಕೊಳ್ಳ ತುಂಬಿ, ನದಿಗಳು ತುಂಬಿ, ಮಹಾಪೂರ ಬಂದು ಸಾಕಷ್ಟು ತೊಂದರೆ ಅನುಭವಿಸುವಂತಹ ಒಂದು ಸನ್ನಿವೇಶ ಈ ಸಮಯದೊಳಗ ನಿರ್ಮಾಣ ಆಗ್ತದ. ಆದ್ರಿಂದ ಈ ಶಬ್ದಗಳ ಕಡೆ ತಾವು ಗಮನ ಕೊಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಇನ್ನು ತಮಗೆ ಏನಾದ್ರೂ ಇದ್ರೊಳಗ ಅನುಮಾನಗಳಿದ್ದು ಅಂತಂದ್ರ ತಾವು ನಮಗ ಕೇಳಬಹುದು. ಯಾವ ಶಬ್ದ ಆಗ್ಲಿ ಅಥವಾ ಯಾವ ವಿಚಾರಗಳನ್ನ ತಗೊಂಡು ನಾವು ಮುಂದುವರಿಬೇಕು ಅನ್ನುವಂತಹ ಕಷ್ಟ ತಮಗ ಅನಿಸಿದಾಗ ತಾವು ಕೇಳಿ ಅವುಗಳನ್ನ ಪರಿಹಾರ ಮಾಡ್ಕೊಳ್ಬಹುದು. ಮತ್ತ ಹೆಂಗೂ ನಾವು ಈ ಕಾರ್ಯಕ್ರಮದೊಳಗೆ ತಮಗೆ ಏನ್ ಬೇಕು ಅನ್ನೋದನ್ನ ನಾವು ಮೇಲೆ ಕೊಡ್ತಾ ಇರ್ತೀವಿ. ಅದನ್ನು ಕೂಡ ತಾವು ಗಮನಿಸ್ತಾ ಇರಬೇಕು. ಒಂದು ತಮ್ಮಲ್ಲಿ ವಿನಂತಿ ಏನಪ್ಪಾ ಅಂತಂದ್ರ, ಬಹುಶಃ ತಾವು ಕೆಲವರು ಮಾಡಿರಬಹುದು, ಹಿಂದಿನ ದಿನಗಳಲ್ಲಿ ಅನೇಕರು ತಾವು ಮಾಡಿದ್ರಿ. ನಾವು ಹೇಳುವಂತ ಸೂಚನೆಗಳನ್ನ ತಾವು ಒಂದು ನೋಟ್ಬುಕ್ ನೊಳಗ ಬರ್ಕೊಳ್ತಾ ಇದ್ರಿ. ವಿಶೇಷವಾಗಿ ಏನು ಈ ಮುಂದಿನ ವಾರದ ಮುನ್ನೋಟ ಏನದಲ್ಲ, ಶೇಕಡಾವಾರು ಮಳೆಯ ಸಾಧ್ಯತೆಗಳನ್ನೇನು ನಾವು ಹೇಳ್ತಾ ಇರ್ತೀವಿ, ಅದನ್ನ ತಾವು ನೋಟ್ ಮಾಡಿಕೊಂಡು ಪೂರ್ಣವಾಗಿ ಪ್ರತಿ ದಿವಸ ಅದನ್ನ ಫಾಲೋ ಮಾಡುವಂತದನ್ನ ತಾವು ಮಾಡ್ತಾ ಇದ್ದೀರಿ ಕೆಲವರು. ಅಂತದ್ದೇ ಒಂದು ರೂಢಿಯನ್ನ ತಾವೆಲ್ಲರೂ ಹಾಕೋಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ. ಯಾಕಪ್ಪ ಅಂತಂದ್ರ, ಒಂದ್ ಸಲ ನೀವು ಬರದ್ರಿ ಅಂತಂದ್ರ ನಿಮಗೂ ಪೂರ್ತಿ ಮನದಟ್ಟಾಗ್ತದ, ನಿಮ್ಮ ಮನಸ್ಸಿನೊಳಗೆ ಉಳಿತದ. ಬರೆಯುದ್ರಿಂದ ನಮಗ ಹೆಚ್ಚಿನ ದಿನಗಳವರೆಗೆ ಅದು ನೆನಪು ಉಳಿತದ. ಮತ್ತ ಯಾವಾಗ ಯಾವಾಗ ನಮಗ ರೆಫರೆನ್ಸ್ ಬೇಕಾಗ್ತದೆ, ಯಾವಾಗ ಯಾವಾಗ ನಮಗ ಇವ್ರು ಹಿಂಗ್ ಹೇಳದ್ರಲ್ಲ ಇದ್ರದ ಅರ್ಥ ಏನದ ಅಂತ ಹೇಳಿ ನಾವು ತೆಗೆದು ನೋಡೋದಕ್ಕ ಕೂಡ ಅನುಕೂಲ ಆಗ್ತದ. ಆದ್ರಿಂದ ನೀವು ನೋಟ್ಬುಕ್ ಗಳನ್ನ ಮಾಡಿಟ್ಕೊಂಡ್ರ ಯಾವ ಹೊಸ ವಿಷಯ ನಾವು ತಮಗೆ ಹೇಳಿರ್ತೀವಿ ಅದನ್ನ ತಮಗ ಮನನ ಮಾಡೋದಕ್ಕ, ವಿಶ್ಲೇಷಣೆ ಮಾಡಿಕೊಳ್ಳೋದಕ್ಕ ಅನುಕೂಲ ಆಗ್ತದ. ಮತ್ತು ಹೊಸ ವಿಚಾರಗಳೇನಿರ್ತಾವ ಅದನ್ನ ತಾವು ಬೇರೆಯವರು ಕೂಡ ಹೇಳಿ ಒಂದು ಅವರಿಗೆ ಒಳ್ಳೆ ಶಿಕ್ಷಣ ನೀಡೋದಕ್ಕ ಅನುಕೂಲ ಆಗ್ತದ. ವಿಶೇಷವಾಗಿ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ಹೇಳಬೇಕಾಗ್ತದೆ. ಯಾರು ಹಿರಿಯರಿದ್ದೀರಿ, ತಾವು ಇದನ್ನ ಫಾಲೋ ಮಾಡ್ತಾ ಇದ್ದೀರಿ, ನಮ್ಮ ಒಂದು ಉದ್ದೇಶ ತಮಗೆಲ್ಲ ಗೊತ್ತದ. ವೈಜ್ಞಾನಿಕವಾದಂತಹ ಮಳೆ ಮುನ್ಸೂಚನೆ ಬಗ್ಗೆ ಅಥವಾ ವಾತಾವರಣ ವಿಜ್ಞಾನದ ಬಗ್ಗೆ ನಾವು ತಮ್ಮನ್ನ ಸಶಕ್ತರನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ಇಲ್ಲಿ ತನಕ ಈ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬಂದೀವಿ. ಏನು ಮೂಢನಂಬಿಕೆಗಳಿರ್ತಾವ, ಆ ಮೂಢನಂಬಿಕೆಗಳಿಗೆ ಬಲಿಯಾಗಲಾರದೆ ನಾವು ನಮ್ಮ ಕಾಲ ಮೇಲೆ ಸ್ವಾವಲಂಬಿಯಾಗಿ ನಿಲ್ಲಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ವೈಜ್ಞಾನಿಕ ದೃಷ್ಟಿಕೋನವನ್ನ ಬೆಳೆಸಿಕೊಳ್ಬೇಕು. ಮತ್ತ ಸದ್ಯದ ಸನ್ನಿವೇಶಗಳಿಗೆ ತಕ್ಕಂಗೆ ನಾವು ನಮ್ಮನ್ನ ತಯಾರು ಮಾಡಿಕೊಳ್ಬೇಕು. ಮತ್ತ ಏನು ವಿಪರೀತ ಪರಿಸ್ಥಿತಿಗಳು ಉದ್ಭವ ಆಗ್ತಾವ ಅವುಗಳನ್ನ ಎದುರಿಸುವಂತಹ ಒಂದು ಶಕ್ತಿ ನಮ್ಮಲ್ಲಿ ಬರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನ ಶುರು ಮಾಡಿದ್ದು. ಅದರೊಳಗ ಬಹುತೇಕರು ತಾವು ನಮಗ ಸ್ಪಂದಿಸ್ತಾ ಇದ್ದೀರಿ, ಮತ್ತೆ ಸಶಕ್ತರಾಗಿರಿ, ತಮ್ಮ ಕೃಷಿ ಯೋಜನೆ ಮಾಡ್ತಾ ಇದ್ದೀರಿ, ಅದರ ಜೊತೆಗೆ ಕೃಷಿ ಒಳಗಿನ ನುಕ್ಸಾನನ್ನ ಬಹಳಷ್ಟು ಮಟ್ಟಿಗೆ ಕಡಿಮೆ ಮಾಡಿದ್ದೀರಿ. ಕೆಲವರು ಬೇರೆಯವರು ಕೂಡ ತಾವು ಹೇಳ್ತಾ ಇದ್ದೀರಿ, ಅವರಿಗೂ ಶಿಕ್ಷಿತರನ್ನಾಗಿ ಮಾಡ್ತಾ ಇದ್ದೀರಿ. ಅದಕ್ಕ ತಮಗ ಧನ್ಯವಾದಗಳನ್ನ ನಾವು ಹೇಳ್ತಾ ಇದ್ದೀವಿ. ಈ ಒಂದು ವಿಚಾರದ ಕಡೆ ತಾವು ಗಮನ ಕೊಟ್ಟು, ಯಾಕಪ್ಪ ಅಂತಂದ್ರ ಪ್ರತಿ ಹಂತನೂ ನಾವು ಕಲಿಯುವಂತಹ ಒಂದು ಹಂತ ಇರ್ತದ. ವಾತಾವರಣದೊಳಗ ಬೇರೆ ಬೇರೆ ಘಟನೆಗಳು ನಡೀತಾ ಇರ್ತಾವ. ತಮಗ ಹೇಳಿರುವಂಗ ಈ ವಾತಾವರಣ ನಮಗ ಅಷ್ಟೇ ಸಂಬಂಧ ಪಡುವುದಿಲ್ಲ, ನಮ್ಮ ಏರಿಯಾಕ್ ಅಷ್ಟೇ ಸಂಬಂಧ ಪಡಂಗಿಲ್ಲ, ನಮ್ಮ ಮನ್ಸೂನ್ ಮೇಲೆ ಇಡೀ ವಿಶ್ವದ ವಾತಾವರಣದ ಪ್ರಭಾವ ಆಗೇ ಆಗ್ತದ. ಅದಕ್ಕಾಗಿ ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಪೆಸಿಫಿಕ್ ಮಹಾಸಾಗರದು, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ಹಿಂಗ ಎಲ್ಲಾ ಪ್ರದೇಶಗಳ ಒಂದು ಅಧ್ಯಯನ ಮಾಡ್ತಾ ಇರ್ತಾರ. ಯುರೋಪಿನ ಅಧ್ಯಯನ ಮಾಡ್ತಾರ, ಅಮೆರಿಕದ ಅಧ್ಯಯನ ಮಾಡ್ತಾರ, ಹಿಂಗ ಜಗತ್ತಿನ ಎಲ್ಲಾ ಪ್ರದೇಶಗಳ ಅಧ್ಯಯನವನ್ನ ಮಾಡಿ ನಮ್ಮ ಮಾನ್ಸೂನ್ ಹೆಂಗಿರ್ತದ, ನಮ್ಮಲ್ಲಿ ಮಳೆಗಳು ಹೆಂಗಿರ್ತಾವ, ನಮ್ಮಲ್ಲಿ ಯಾವ ರೀತಿ ಚಂಡಮಾರುತಗಳು ಬರ್ತಾವ, ಇವನ್ನೆಲ್ಲ ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡಿ ನಮಗ ಕಾಲಕಾಲಕ್ಕೆ ಅವುಗಳನ್ನ ತಿಳಿಸ್ತಾ ಇರ್ತಾರ. ಮತ್ತ ಭಾರತೀಯ ಹವಾಮಾನ ಇಲಾಖೆಯವರು ಏನು ನಮಗ ಸೇವೆಯನ್ನ ಮಾಡ್ತಾ ಇದ್ದಾರ, ಅದ್ಭುತವಾದಂತಹ ಒಂದು ಸೇವೆ ಇಲ್ಲಿ ತನಕ. ಯಾಕಪ್ಪ ಅಂತಂದ್ರ ಈಗ ಇದ್ರ ಮೇಲೆ ತಾವು ಅವಲಂಬನೆ ಆಗಿದ್ದೀರಿ, ತಮ್ಮ ಕೃಷಿಯನ್ನ ತಾವು ಯೋಜನೆ ಮಾಡಿಕೊಳ್ತಾ ಇದ್ದೀರಿ. ಯಾಕಪ್ಪ ಅಂತಂದ್ರ ಇಲಾಖೆಯವರು ನೀಡ್ತಾ ಇರುವಂತಹ ಒಂದು ಮುನ್ಸೂಚನೆಗಳೇನಿದಾವ ಅವುಗಳಿಗೆ ತಯಾರಿ ಮಾಡಿಕೊಳ್ಳೋದಕ್ಕೆ ತಮಗ ಅನುಕೂಲ ಆಗ್ತಾ ಇದೆ. ಹೊಸ ಹೊಸ ತಂತ್ರಜ್ಞಾನ ಬರ್ತಾ ಇದೆ, ಅದನ್ನ ಅಳವಡಿಸಿಕೊಂಡು ಅವರು ತಮಗೆ ಏನು ಸೂಚನೆ ನೀಡ್ತಾ ಇದ್ದಾರೆ, ಬಹುತೇಕವಾಗಿ ನಿಖರವಾದಂತಹ ಸೂಚನೆಯನ್ನ ಅವರು ನೀಡ್ತಾ ಇದ್ದಾರೆ. ಇಂತಹ ಏನು ವಿಚಾರಗಳಿರ್ತಾವ ತಾವು ಯಾವತ್ತು ಕಲಿಯುವಂತಹ ಮೂಡ್ನೊಳಗಿರಬೇಕು, ಕಲಿಬೇಕು ಅನ್ನುವಂಥದ್ದೇ ನಮ್ಮ ಒಂದು ಭಾವನೆ. ಆತ್ಮೀಯರೇ, ನಿನ್ನೆಯಿಂದ ಹೊಸ ಮಳೆ ಪ್ರವೇಶ ಆಗಿದೆ. ಹೊಸ ಮಳೆ, ಪೂರ್ವ ಮಳೆ, ಇದನ್ನ ನಾವು ಹುಬ್ಬ ಅಂತ ಹೇಳಿ ಕರಿತೀವಿ, ಹುಬ್ಬಿ ಅಂತ ಹೇಳಿ ಏನು ಕೂಡ ಕರಿತೀವಿ. ಇದು ಆಗಸ್ಟ್ 30ನೇ ತಾರೀಕು ಸೋಮವಾರ ದಿವಸ ಪ್ರವೇಶ ಆಗಿದೆ. ಇದರ ಅವಧಿ ಸೆಪ್ಟೆಂಬರ್ 13 ತನಕ ಇರ್ತದ. ಈ ಸೀಸನ್ ಒಳಗ ಪೂರ್ವ ಮಳೆ ಉತ್ತಮ ವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರ ಅವಧಿಯೊಳಗ ಕರ್ನಾಟಕದೊಳಗ ಜೋರಾದ ಮಳೆ ಸಂಭವ ಅಂತೇಳಿ ಹೇಳ್ತಾ ಇದ್ದಾರೆ. ಭಾರತದ ಕೆಲವು ಕಡೆ ಭರ್ಜರಿ ಮಳೆ ಆಗಬಹುದು, ಕೆಲವು ಕಡೆ ಪ್ರವಾಹ ಭೀತಿ ತಲೆದೋರಬಹುದು, ಈಶಾನ್ಯ ಭಾರತದೊಳಗ ಕೆಲವು ಕಡೆ ಕುಂಭದ್ರೋಣ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಅದ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಬಯಲು ಸೀಮೆಯೊಳಗ ಉತ್ತಮ ಮಳೆ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ನಾವು ಈ ಸಂದರ್ಭದೊಳಗ ಮಾಡಬಹುದು. ದೇಶದ ಕೆಲವೆಡೆ ಅನಿರೀಕ್ಷಿತ ಪ್ರಮಾಣದೊಳಗ ಮಳೆ ಸುರಿಯಬಹುದು ಅನ್ನುವಂತಹ ಮಾತು ಪೂರ್ವ ಮಳೆಯ ಸಂದರ್ಭದೊಳಗ ಅದ. ದಿನಾಂಕ ಸೆಪ್ಟೆಂಬರ್ 1, 2, 4, 6, 8, 9, 10, 11 ಈ ದಿನಗಳಂದು ಉತ್ತಮ ಮಳೆ ಸಂಭವ ಅದ ಅಂತೇಳಿ ತಿಳಿಸ್ತಾ ಇದ್ದಾರೆ. ಈಗಾಗಲೇ ಈ ಸೂಚನೆಯನ್ನ ನೋಡಿದ್ರೆ ನಮಗ ಪೂರ್ವ ಮಳೆ ಭರವಸೆದಾಯಕವಾಗಿ ಶುರು ಆಗ್ಯದ ಅಂತ ಹೇಳಿ ಹೇಳಬಹುದು. ಒಳ್ಳೆ ಮಳೆಯನ್ನ ನಾವು ಆರಂಭದೊಳಗೆ ನೋಡ್ತಾ ಇದ್ದೀವಿ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಬಯಲು ಸೀಮೆಯಲ್ಲಿ ಉತ್ತಮ ಮಳೆ ಅನ್ನುವಂತಹ ಮಾತು ಇಲ್ಲಿದೆ. ಈಗಾಗಲೇ ಅದು ಶುಭಪ್ರದವಾಗಿ ಶುರುವಾಗಿದ್ದು ನಮಗೆಲ್ಲ ಸಂತೋಷದ ವಿಷಯ ಅಂತ ಹೇಳಿ ಹೇಳಬಹುದು. ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. ಸೆಪ್ಟೆಂಬರ್ 1, 2, 4, 6, 8, 9, 10, 12 ಈ ದಿನಗಳಂದು ಉತ್ತಮ ಮಳೆ ಸಂಭವ ಅಂತೇಳಿ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಸೆಪ್ಟೆಂಬರ್ 1 ಬರುವ ಮಂಗಳವಾರ ಸೆಪ್ಟೆಂಬರ್ 7 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಅಂತ ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಮುಂದಿರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ವಾತಾವರಣ ಇರಬಹುದಾಗ್ಯದ. ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಗುಡುಗು ಮಿಂಚಿನಿಂದ ಕೂಡಿದಂತಹ ಮಳೆ, ಈ ಎಲ್ಲ ಸನ್ನಿವೇಶಗಳನ್ನ ನಾವು ಈ ವಾರ ನೋಡಬಹುದಾಗಿದ. ಮೊದಲಿನ 4 ದಿವಸಗಳು ಅಂತಂದ್ರ ಸೆಪ್ಟೆಂಬರ್ 1 ರಿಂದ ಸೆಪ್ಟೆಂಬರ್ 4 ಬುಧವಾರದಿಂದ ಶನಿವಾರ ತನಕ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯಾಗುವಂತಹ ನಿರೀಕ್ಷೆ ಮಾಡಬಹುದಾಗಿದೆ. ಆಮೇಲೆ ಸೆಪ್ಟೆಂಬರ್ 5 ರಿಂದ ಸೆಪ್ಟೆಂಬರ್ 7 ತನಕ, ರವಿವಾರದಿಂದ ಮಂಗಳವಾರ ತನಕ ಈ 3 ದಿವಸಗಳ ಅವಧಿಯೊಳಗ ಮಳೆ ಸ್ವಲ್ಪ ಹೆಚ್ಚಿಗೆ ಆಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಮೋಡ ಮುಸುಕಿದ ವಾತಾವರಣವನ್ನ ಈ ಸಮಯದೊಳಗ ನಾವು ನೋಡಬಹುದು. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನ ಹಿಡಿದುಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆಯನ್ನ ನಾವು ಈ ಸಂದರ್ಭದೊಳಗ ನೋಡಬಹುದಾಗಿದೆ. ವಿಶೇಷವಾಗಿ ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಸ್ವಲ್ಪ ಹೆಚ್ಚಿನ ಮಳೆಯನ್ನ ನಾವು ಈ ಸಂದರ್ಭದೊಳಗ ನಿರೀಕ್ಷೆ ಮಾಡಬಹುದು. ಇದು ಸ್ಥೂಲವಾಗಿ ಯಾವ ರೀತಿ ವಾತಾವರಣ ಇರಬಹುದು ಈ ವಾರ ಅನ್ನೋದನ್ನ ನಾವು ನೋಡಿದ್ವಿ. ಈಗ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 1 ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು 80%, ಗುರುವಾರ 2 ತಾರೀಕು 65%, ಶುಕ್ರವಾರ 3 ತಾರೀಕು 60%, ಶನಿವಾರ 4 ತಾರೀಕು 75%, ರವಿವಾರ 5%, ಸೋಮವಾರ 6%, ಮಂಗಳವಾರ 7%, ಈ 3 ದಿವಸ ಮಳೆಯ ಸಾಧ್ಯತೆಗಳು 90%. ಕಲಬುರಗಿ ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಮೊದಲಿನ 4 ದಿವಸ ಶನಿವಾರ ತನಕ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು. ಚದುರಿದಂಗ ಮಳೆ ಆಗಬಹುದು. ಮುಂದಿನ 3 ದಿವಸಗಳು 5 ರಿಂದ 7 ತಾರೀಕಿನ ತನಕ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳದಾವ. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಬೀದರ್ ಜಿಲ್ಲೆ ಒಳಗ ಸೆಪ್ಟೆಂಬರ್ 1 ಮತ್ತು 2 ತಾರೀಕು ಮಳೆಯ ಸಾಧ್ಯತೆಗಳು 80%, ಅಂದ್ರೆ ಬುಧವಾರ ಮತ್ತು ಗುರುವಾರ ಈ 2 ದಿವಸ, ಶುಕ್ರವಾರ 3 ತಾರೀಕು 75%, ಶನಿವಾರ 4 ತಾರೀಕು 85%, ಆನಂತರ ರವಿವಾರ 5%, ಸೋಮವಾರ 6%, ಮತ್ತು ಮಂಗಳವಾರ 7 ತಾರೀಕು 90% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ವಾರ ಪೂರ್ತಿ ಪ್ರತಿ ದಿವಸ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಮೊದಲಿನ 4 ದಿನಗಳು ಚದುರಿದಂಗ ಮಳೆಯ ಸಾಧ್ಯತೆಗಳದಾವ. ಆಮೇಲೆ 5 ರಿಂದ 7 ರ ತನಕ ಬಹುತೇಕ ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದ. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಇರಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗ ಬುಧವಾರ ಸೆಪ್ಟೆಂಬರ್ 1 ತಾರೀಕು ಮತ್ತು ಶುಕ್ರವಾರ 3 ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 2 ತಾರೀಕು 60%, ಶನಿವಾರ 4 ತಾರೀಕು 70%, ರವಿವಾರ 5, ಸೋಮವಾರ 6, ಮಂಗಳವಾರ 7 ಈ ಮೂರು ದಿವಸ ಶೇಕಡಾ 90% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಮೊದಲಿನ 4 ದಿವಸಗಳು ಚದುರಿದಂಗ ಮಳೆ ಆಗಬಹುದು. ಆಮೇಲೆ 5-7 ತನಕ, ರವಿವಾರದಿಂದ ಮಂಗಳವಾರ ತನಕ ಬಹುತೇಕ ವ್ಯಾಪಕವಾಗಿ ಮಳೆಯನ್ನ ನಾವು ನೋಡಬಹುದು. ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಇರಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 1 ಸೆಪ್ಟೆಂಬರ್ ಮತ್ತ ಶನಿವಾರ 4 ಮಳೆಯ ಸಾಧ್ಯತೆಗಳು ಶೇಕಡಾ 85%, ಗುರುವಾರ 75, ಗುರುವಾರ 2, 75, ಶುಕ್ರವಾರ 3, 80, ರವಿವಾರ 5, ಸೋಮವಾರ 6, ಮಂಗಳವಾರ 7 ಈ ಮೂರು ದಿವಸ ಶೇಕಡಾ 90% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಮಳೆಯ ಸಾಧ್ಯತೆಗಳು ಅದಾವ. ಮೊದಲಿನ 4 ದಿವಸಗಳು ಚದುರಿದಂಗ ಮಳೆ ಆಗಬಹುದು. ಮುಂದಿನ 3 ದಿವಸಗಳು ರವಿವಾರದಿಂದ ಮಂಗಳವಾರ ತನಕ ಬಹುತೇಕ ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಅದು ರವಿವಾರದಿಂದ ಮಂಗಳವಾರ ತನಕ ಇರುವಂತಹ ಅವಧಿಯೊಳಗ ಆಗಬಹುದು ಅನ್ನುವಂತಹ ಸೂಚನೆ ಅದ. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 1 ಸೆಪ್ಟೆಂಬರ್ ಮಳೆಯ ಸಾಧ್ಯತೆಗಳು ಶೇಕಡಾ 75%, ಗುರುವಾರ 2, ಶುಕ್ರವಾರ 3 ಈ ಎರಡು ದಿವಸ ಶೇಕಡಾ 80, ಶನಿವಾರ 4, 85, ಆಮೇಲೆ ರವಿವಾರ 5, ಸೋಮವಾರ 6, ಮಂಗಳವಾರ 7 ಈ ಮೂರು ದಿವಸ ಶೇಕಡಾ 90% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ರವಿವಾರದಿಂದ ಮಂಗಳವಾರ ತನಕ ಬಹುತೇಕ ವ್ಯಾಪಕವಾಗಿ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗ ಮೊದಲಿನ 4 ದಿವಸಗಳು ಅಂದ್ರ ಬುಧವಾರ 1, ಗುರುವಾರ 2, ಶುಕ್ರವಾರ 3 ಮತ್ತು ಶನಿವಾರ 4 ಈ 4 ದಿವಸಗಳು ಮಳೆಯಾಗುವ ಸಾಧ್ಯತೆಗಳು ಶೇಕಡಾ 70%, ಆಮೇಲೆ ರವಿವಾರದಿಂದ ಮಂಗಳವಾರ ತನಕ 5-7 ತನಕ ಶೇಕಡಾ 90% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು. ಮೊದಲಿನ 4 ದಿವಸಗಳು ಚದುರ್ದಂಗ ಮಳೆಯಾದ್ರೆ ಮುಂದಿನ 3 ದಿವಸಗಳು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಉತ್ತಮ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 1 ಸೆಪ್ಟೆಂಬರ್ ಅಲ್ಲದೆ 4, ಶನಿವಾರ ಮಳೆಯ ಸಾಧ್ಯತೆಗಳು ಶೇಕಡಾ 70, ಗುರುವಾರ 2, 65, ಶುಕ್ರವಾರ 3, 60, ಆಮೇಲೆ ರವಿವಾರದಿಂದ ಮಂಗಳವಾರ ತನಕ 5-7 ತನಕ ಶೇಕಡಾ 90% ಅನ್ನುವಂತಹ ಸೂಚನೆಯಾದ. ಬಳ್ಳಾರಿ ಜಿಲ್ಲೆ ಒಳಗ ವಾರಪೂರ್ತಿ ಪ್ರತಿ ದಿವಸ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಮೊದಲಿನ 4 ದಿವಸಗಳು ಚದುರಿದಂಗ ಮಳೆಯಾದ್ರೆ ಮುಂದಿನ 3 ದಿವಸಗಳು ರವಿವಾರದಿಂದ ಮಂಗಳವಾರ ತನಕ ಬಹುತೇಕ ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 1, ಶುಕ್ರವಾರ 3, ಶನಿವಾರ 4 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 85, 2, ಗುರುವಾರ ಶೇಕಡಾ 80, ಆಮೇಲೆ ರವಿವಾರದಿಂದ ಮಂಗಳವಾರ ತನಕ 5-7 ತನಕ ಮಳೆಯ ಸಾಧ್ಯತೆಗಳು ಶೇಕಡಾ 90% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಒಳಗ ಮೊದಲಿನ 4 ದಿವಸಗಳು ಚದುರಿದಂಗ ಮಳೆಯಾದ್ರೆ ಮುಂದಿನ 3 ದಿವಸಗಳು ರವಿವಾರದಿಂದ ಮಂಗಳವಾರ ತನಕ ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದು. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆಯನ್ನ ನಾವು ಬಾಗಲಕೋಟೆ ಜಿಲ್ಲೆ ಒಳಗ ನೋಡಬಹುದಾಗಿದೆ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಸೆಪ್ಟೆಂಬರ್ 1, ಬುಧವಾರ ಮಳೆಯ ಸಾಧ್ಯತೆಗಳು ಶೇಕಡಾ 85%, ಗುರುವಾರ 2, 70, ಶುಕ್ರವಾರ 3, 75, ಶನಿವಾರ 4, 80, ಆಮೇಲೆ ರವಿವಾರದಿಂದ ಮಂಗಳವಾರ ತನಕ 5-7 ತನಕ ಶೇಕಡಾ 90% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಸೊಲ್ಲಾಪುರ ಜಿಲ್ಲೆ ಒಳಗ ಮೊದಲಿನ 4 ದಿವಸಗಳು ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಮುಂದಿನ 3 ದಿವಸಗಳು ರವಿವಾರದಿಂದ ಮಂಗಳವಾರ ತನಕ ಬಹುತೇಕ ವ್ಯಾಪಕವಾಗಿ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಕೆಲವು ಕಡೆ ಉತ್ತಮ ಮಳೆ ಈ ಸಮಯದೊಳಗ ನಾವು ನೋಡಬಹುದಾಗಿದೆ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಸಹಿತ ಕಾಣಿಸಿಕೊಳ್ಳಬಹುದು. ಝೈರಾಬಾದ್ ತಾಲೂಕಿನೊಳಗ ಬುಧವಾರ 1, ಗುರುವಾರ 2, ಶುಕ್ರವಾರ 3 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 75%, 4, ಶನಿವಾರ ಶೇಕಡಾ 85, ಆಮೇಲೆ ರವಿವಾರದಿಂದ ಮಂಗಳವಾರ ತನಕ 5-7 ತನಕ ಮಳೆಯ ಸಾಧ್ಯತೆಗಳು ಶೇಕಡಾ 90% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಝೈರಾಬಾದ್ ತಾಲೂಕಿನೊಳಗ ಮೊದಲಿನ 4 ದಿವಸಗಳು ಚದುರಿದಂಗ ಮಳೆ ಆಗುವಂತಹ ಸಾಧ್ಯತೆಗಳಿದ್ರೆ ಮುಂದಿನ ಮೂರು ದಿವಸಗಳು ಬಹುತೇಕ ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆಯನ್ನ ನೋಡಬಹುದಾಗಿದೆ. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಲ್ಲ ಜಿಲ್ಲೆಗಳಲ್ಲಿ ಎಷ್ಟದಾವ ಅನ್ನೋದನ್ನ ನಾವೀಗ ನೋಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ, ಬರುವ ವಾರ ನಾವು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ವಾತಾವರಣವನ್ನ ನೋಡಬಹುದಾಗಿದೆ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗುವುದು. ವಿಶೇಷವಾಗಿ ರವಿವಾರದಿಂದ ಮಂಗಳವಾರ ತನಕ ಏನು ಮೂರು ದಿನಗಳ ಅವಧಿಯಾದ ಇಲ್ಲಿ ಮಳೆಯ ಸಾಧ್ಯತೆಗಳು ಎಲ್ಲಾ ದಿನಗಳು ನಾವು ನೋಡಿದ್ರೆ 90% ಅನ್ನುವಂತಹ ಸೂಚನೆ ಅದ. ಇದನ್ನ ತಾವು ಗಮನಿಸಬೇಕು. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಇರೋದ್ರಿಂದ ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ವಿಶೇಷವಾಗಿ ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ ಮತ್ತ ಜೈರಾಬಾದ್ಗಳಲ್ಲಿ ಸ್ವಲ್ಪ ಹೆಚ್ಚಿನ ಮಳೆ ನಾವು ಈ ಸಂದರ್ಭದೊಳಗ ನೋಡಬಹುದಾಗಿದೆ. ಈ ವಾತಾವರಣದೊಳಗ ಬದಲಾವಣೆಗಳು ಆಗಬಹುದು. ಅಂತಹ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕಾಗಿ ತಾವು ಮುಂಜಾನೆ 6:50 ರೈತರಿಗೆ ಸಲಹೆಗಳಲ್ಲಿ, ಆಮೇಲೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕ ಮರಿಬಾರದು. ಅದರ ಜೊತೆಗೇನೆ ತಾವು ಅಮೆಜಾನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರ ಮೂಲಕ ಕೇಳುವಂತಹ ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ ಬಹಳ ಒಳ್ಳೇದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಕೇಳಿ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಮತ್ತು ಸಂಗಡಿಗರಿಂದ ಒಂದು ಚೌಡ್ಕಿ ಪದ. ಎಲ್ಲಿ ಕಾಡ್ ಎಲ್ಲಿ ಕಾಡ್ ಎಲ್ಲಿ ಕಾಡ್ ಕಾಣೆ ಮಂಡಲದೋಳು ಮಾಯ ಕಾತಿ ಮಂಡಲದೋಳು ಮಾಯ ಕಾತಿ ಮರಿ ಗಲ ಗಲಿಯ ತುಂಡು ಗೆಳೆದು ಕುಮರಿಯಾಗಿದೆ ಗಲ ಕವಿಗೆ ಗುಂಡು ಜನನು ಕುಮರಿಯಾಗಿದಿ ಮಿಂಚಿಯದಂತ ನೀರು ತರತೀರಿ ಮಳಲಿದ ಕೊಡಕ ದುಂಡ ಹಾಡಿ ಸಿಂಬಿಸುತ್ತೀರಿ ಕಂದು ಬಂದು ಗಿರಿಗೆ ಮುತ್ತಿದೆ ಜಮಾದ ತಿಳಿಸಿಯ ಚಂದ ಕೊಯ್ಸಿದ ಪುಂಡ ಗಾರುತ್ತೀ